ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರು? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳೋ. ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. PLI ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. SDM ರೇಡಿಯೋ ಎಂಜಿನಿಯರ್ ಸ್ವಲ್ಪ ಕೇಳ್ರಿ, ಪ್ರತಿದಿನ ಬೆಳಿಗ್ಗೆ 7:50 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ, ಬೆಳಿಗ್ಗೆ 8:32 ವಿವಿಧ ಭಾರತಿ 103 FM ನಲ್ಲಿ. ಪ್ರಾಯೋಜಕರು SDM ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಧವಳಗಿರಿ, ಧಾರವಾಡ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಡಾಕ್ಟರ್ SS ನೂಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶನದ ವಿಷಯ ಕಬ್ಬಿನ ಆಧುನಿಕ ಬೇಸಾಯ ತಂತ್ರಜ್ಞಾನಗಳು. ಡಾಕ್ಟರ್ SS ನೂಲಿ ಅವರೇ, ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ಈ ಕಬ್ಬಿನ ಆಧುನಿಕ ಬೇಸಾಯ ತಂತ್ರಜ್ಞಾನಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ಕಬ್ಬು ನಮ್ಮ ದೇಶದ ಒಂದು ವಾಣಿಜ್ಯ ಬೆಳೆ ಇದೆ. ಇದು ಈಗ ಕರ್ನಾಟಕದಲ್ಲಿ 5 ದಶಲಕ್ಷ ಹೆಕ್ಟರ್ ನಲ್ಲಿ 310 ದಶಲಕ್ಷ ಟನ್ ಗಳಷ್ಟು ಕಬ್ಬನ್ನ ಉತ್ಪಾದಿಸ್ತಾರೆ. ಸರಾಸರಿ ಇಳುವರಿ 69 ಟನ್ ಪ್ರತಿ ಹೆಕ್ಟರ್ ಗೆ ನಮ್ಮ ರಾಜ್ಯದಿದ್ದು, ಸಕ್ಕರೆ ಇಳುವರಿ ಕೇವಲ 10.6% ಇದೆ. ಕರ್ನಾಟಕ ರಾಜ್ಯ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಾಗ 70ಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿವೆ. ರಾಜ್ಯದ ಒಟ್ಟು ಕಬ್ಬು ಕ್ಷೇತ್ರ ಮತ್ತು ಉತ್ಪಾದನೆಯನ್ನ ತೆಗೆದುಕೊಂಡಾಗ 2/3 ನಮ್ಮ ಉತ್ತರ ಕರ್ನಾಟಕದಲ್ಲೇ ಅದ. ಅಂದ್ರೆ ಸಕ್ಕರೆ ಇಳುವರಿಯಲ್ಲಿ ದೇಶದಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀವಿ. ಆದ್ರೆ ಸರಾಸರಿ ಕಬ್ಬಿನ ಇಳುವರಿಯನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯದ ದಕ್ಷಿಣ ಭಾಗಕ್ಕೆ ಹೋಲಿಸಿದಾಗ 20% ಉತ್ತರ ಭಾಗದಲ್ಲಿ ಕಡಿಮೆ ಇದೆ. ಕಾರಣ, ಉತ್ತರ ಕರ್ನಾಟಕದಲ್ಲಿ ಈ ಕಬ್ಬಿನ ಕ್ಷೇತ್ರ ಬಹಳ ವೈವಿಧ್ಯತೆಯಿಂದ ಕೂಡಿದ. ಅಂದ್ರೆ ಬರ ಪೀಡಿತ ಪ್ರದೇಶದಲ್ಲಿ ಕಬ್ಬನ್ನ ಬೆಳೀತಾರೆ, ಕ್ಷಾರ ಮತ್ತು ನೀರು ಬಸಿಲಾರದಂತ ಭೂಮಿಯೊಳಗೆ ಕಬ್ಬು ಬೆಳೀತಾರೆ. ಆದ್ರಿಂದ ಸೂಕ್ತ ಪ್ರದೇಶದಲ್ಲಿ ಕೇವಲ 40-50% ಅಷ್ಟೇ ಕಬ್ಬನ್ನ ಬೆಳೆಯೋದ್ರಿಂದ ಬಹಳಷ್ಟು ನಮ್ಮಲ್ಲಿ ವೈವಿಧ್ಯತೆಯಿಂದ ಕೂಡಿದೆ ಉತ್ತರ ಭಾಗದಲ್ಲಿ. ಇನ್ನು ಈ ಬೆಳೆಯನ್ನ ಮುಖ್ಯವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಬೆಳಗಾವಿ ಜಿಲ್ಲೆ ಮತ್ತು ವಿಜಾಪುರ, ಬಳ್ಳಾರಿ, ರಾಯಚೂರು, ದಕ್ಷಿಣಕ್ಕೆ ಹೋದಾಗ ಮೈಸೂರು, ಮಂಡ್ಯ, ಪ್ರಮುಖವಾಗಿ ಶಿವಮೊಗ್ಗ, ಕೋಲಾರದಲ್ಲಿ ಮತ್ತು ಬೀದರ್ದಲ್ಲಿ ಸಹ ಬೆಳೀತಾರೆ. ಇನ್ನು ಈ ಕಬ್ಬಿನ ಬೆಳೆಯಲ್ಲಿ ಕಡಿಮೆ ಇಳುವರಿಗೆ ಏನ್ ಕಾರಣಗಳು ಅಂತೀರಿ? ಮೊದಲನೇ ಸಮಸ್ಯೆ ಅಂದ್ರೆ ನೀರಿನ ಕೊರತೆ ಆಗ್ಲಿಕ್ಕೆ. ಇನ್ನು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೆಚ್ಚು ನೀರಿನ ಬಳಕೆಯಿಂದ ಮಣ್ಣ ಸವಳಾಗತ್ತದ, ಜವಳಾಗತ್ತದ, ಕ್ಷಾರಕ್ಕೆ ತಿರುಗ್ಲಿಕ್ಕದ. ಆದ್ರೂ ಸಹ ನಮ್ಮ ರೈತರು ಯಾವ್ದು ಬಸಿಗಾಲುಗಳನ್ನ ಅಳವಡಿಕೆ ಮಾಡ್ತಾ ಇಲ್ಲ. ಇದು ಎರಡನೇ ಕಾರಣ. ಇನ್ನ ನಾಟಿ ಮುನ್ನ ಚೆನ್ನಾಗಿ ಭೂಮಿ ಉಳುಮೆ ಮಾಡಂಗಿಲ್ಲ, ತಯಾರಿ ಮಾಡ್ಕೊಂಡಿಲ್ಲ. ಕಬ್ಬು ಹಚ್ಚು ಸಮಯ ಬಿಟ್ಟು ನಾವು ಕಾಲುವಿ ನೀರ್ ಯಾವಾಗ ಬರ್ತದ, ಅಂದ್ರೆ ಕಾಲುವೆ ಒಳಗೆ ಯಾವಾಗ ನೀರ್ ಬಿಡ್ತಾರೆ, ಆ ಸಮಯಕ್ಕನುಗುಣವಾಗಿ ನಾವು ನಾಟಿ ಮಾಡ್ಕೋತೀವಿ. ಇನ್ನ ಉತ್ತಮ ತಳಿ ಬಿತ್ತನೆ ಬೀಜ ಬಳಕೆ ಮಾಡೋದೇ ಇರುವುದು ಅಂದಾಗ, ಸಾಕಷ್ಟು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸದೇ ಇರುವುದು ಅದು ಬಹಳ ಪ್ರಮುಖ ಕಾರಣ ಆಗಿದೆ. ಇದರಿಂದ ಸಾವಯವ ಇಂಗಾಲ ಭೂಮಿಯಲ್ಲಿ ಕಡಿಮೆ ಆಗ್ಲಿಕ್ಕೆ, ಅಸಮತೋಲನವಾದಂತಹ ನೀರಿನ ಬಳಕೆ, ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ಇಳುವರಿ ಕಡಿಮೆ ಆಗ್ಲಿಕ್ಕೆ, ಸುಧಾರಿತ ಬೇಸಾಯ ಕಾರ್ಯಕ್ರಮಗಳನ್ನ ಅಳವಡಿಕೆ ಮಾಡೋದಿಲ್ಲದು ಅದು ಒಂದು ಕಾರಣ. ಇನ್ನ ಬೆಳೆ ಈಗೀಗ ಇತ್ತಿತ್ತಲಾಗಿ ಬಹಳಷ್ಟು ಕೀಟ ಬಾಧೆಗೆ ತುತ್ತಾಗತ್ತದ. ಅದಕ್ಕೆ ಮುಂಜಾಗೃತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಳಂಗಿಲ್ಲ. ಆಮೇಲೆ ಬಿತ್ತುಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದು ರೈತರು ಪರಿಪಾಠವನ್ನ ಬಿಟ್ಟಾರೆ. ಇದರಿಂದ ಕಬ್ಬಿನ ಇಳುವರಿ ಬಹಳ ಕಡಿಮೆ ಆಗ್ಲಿಕ್ಕೆ. ಇನ್ನು ಈ ಕಬ್ಬಿನ ಬೆಳೆಗೆ ಮಣ್ಣು ಮತ್ತು ಹವಾಮಾನದ ಬಗ್ಗೆ ತಿಳಿಸ್ಕೊಡ್ತೀರಿ? ಕಬ್ಬು ಸಾಮಾನ್ಯವಾಗಿ ಎಲ್ಲ ವಿಧದ ಮನೆಗಳಲ್ಲಿ ಬೆಳೀತೈತೆ. ಆದ್ರೂ ಸಹ ಫಲವತ್ತಾದ ಮತ್ತು ಚೆನ್ನಾಗಿ ನೀರು ಬಸಿದು ಹೋಗುವಂತಹದ್ದು ಮತ್ತು ಮಧ್ಯಮ ತರಗತಿಯ ಕಪ್ಪು ಭೂಮಿಯಲ್ಲಿ ಹೆಚ್ಚು ಇಳುವರಿಯನ್ನ ನಾವು ಈ ಕಬ್ಬಿನ ಇಳುವರಿಯನ್ನು ಪಡಿಬಹುದು. ಇನ್ನು ಕೆಂಪು ಮಸಾರಿ ಮರಳು ಇಲ್ಲವೇ ಉಸುಕು ಮಿಶ್ರಿತ ಮರಳು ಮಣ್ಣಿನಲ್ಲಿಯೂ ಸಹ ಈ ಕಬ್ಬನ್ನು ಬೆಳಿಬಹುದು. ಎಲ್ಲಿ ಸಾಕಷ್ಟು ನೀರಾವರಿ ಸೌಕರ್ಯ ಇದೆ ಮತ್ತು ಆಳವಾದ ಜೇಡಿ ಮಣ್ಣಿನಲ್ಲಿ ಬೆಳೆಯುವುದಾದ್ರೆ ನೀರು ಬಸಿದು ಹೋಗುವಂತಹ ವ್ಯವಸ್ಥೆ ಅತ್ಯಗತ್ಯ. ಇನ್ನು ಅತಿಯಾಗಿ ನೀರು ನಿಲ್ಲುವಂತಹದ್ದು ಮತ್ತು ಸೌಳು ಹಿಡುವಂತಹ ಭೂಮಿಯಲ್ಲಿ ಅದರಲ್ಲಿ ಆಳವಾದ ಕಪ್ಪು ಭೂಮಿಯಲ್ಲಿ ಸ್ವಲ್ಪ ಒಂದ್ 40 ಚಕ್ರಿ ಉಸುಕ ಸೇರಿಸಿ ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಸುಧಾರಿಸಿ ನೀರು ಬಸಿದು ಹೋಗುವ ವ್ಯವಸ್ಥೆ ಮಾಡಿಕೊಂಡು ಕಬ್ಬು ಬೆಳಿಬಹುದು ನೋಡಿ ಸರ್. ಇನ್ನು ಉಸುಕು ಮಿಶ್ರಿತ ಭೂಮಿಯಲ್ಲಿ ಈ ಕೆರೆಯಿಂದ ಸಂಗ್ರಹವಾದಂತಹ ಹಾಳು ಮಣ್ಣನ್ನ ಸೇರಿಸಿ ಮಣ್ಣಿನ ತೇವಾಂಶ ಹಿಡ್ಕೊಳ್ಳುವಂತಹ ಶಕ್ತಿ ಹೆಚ್ಚಿಗೆ ಮಾಡಿ ಅಲ್ಲಿಯೂ ಸಹ ಕಬ್ಬನ್ನು ಬೆಳಿಬಹುದು. ಒಂದ್ ಹೇಳ್ಬೇಕಂದ್ರೆ ಮಣ್ಣಿನ ರಸಸಾರ 5.5-7.5 ರಸಸಾರ ಹೊಂದಿದಂತ ಎಲ್ಲಾ ಮಣ್ಣಿನಲ್ಲಿಯೂ ಕಬ್ಬನ್ನ ಬೆಳಿಬಹುದು. ಆದ್ರೆ 6.5-7.5 ರಸಸಾರ ಹೊಂದಿದಂತ ಮಣ್ಣಿನಲ್ಲಿ ಬೆಳೆದಂತ ಕಬ್ಬು ಸಕ್ಕರೆಗೂ ಉತ್ತಮ, ಬೆಲ್ಲ ತಯಾರಕ್ಕೆ ಮಾಡಕ್ಕೂ ಸೂಕ್ತ. ಇನ್ನು ಹವಾಮಾನಕ್ಕೆ ಬಂದ್ರೆ ಸರ್ ಬೆಳೆ 26°C ಇರುವಂತಹ ಉಷ್ಣತೆಯಲ್ಲಿ ಚೆನ್ನಾಗಿ ಬರುವಂತಹ ಬೆಳೆ. ಇನ್ನು 20°C ಕಡಿಮೆ 50°C ಹೆಚ್ಚು ಏನಾದ್ರೂ ಉಷ್ಣತೆ ಹೋದ್ರೆ ಈ ಕಬ್ಬಿನ ಬೆಳೆ ಸೂಕ್ತವಲ್ಲ. ದೇಶದ ಕಬ್ಬಿನ ಬೆಳೆಯ ಕ್ಷೇತ್ರ ಸುಮಾರು ಉತ್ತರ ಭಾರತದಲ್ಲಿ ಇದ್ರೂ ಸಹ ಇಳುವರಿ ಮತ್ತು ಗುಣಮಟ್ಟ ಎರಡೂ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಬಹಳಷ್ಟು ಪ್ರಾಶಸ್ತ್ಯ ಹೊಂದಿದೆ. ಯಾಕಂದ್ರೆ ಸರ್ ಇಲ್ಲಿ ಕಬ್ಬಿನಲ್ಲಿ ಹೆಚ್ಚಿನ ಸುಕ್ರೋಸ್ ಉತ್ಪಾದನೆ ಈ ಹವಾಮಾನದ ಕೊಡುಗೆ. ಇನ್ನು ಹಗಲು ಅತಿ ಹೆಚ್ಚು ಉಷ್ಣತೆ ಇರೋದ್ರಿಂದ ಹೆಚ್ಚಿನ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತದೆ, ಅಂದ್ರೆ ಕ್ಲೋರೋಫಿಲ್ ಸಿಂಥಸಿಸ್. ರಾತ್ರಿ ಅತಿ ತಂಪಾದ ವಾತಾವರಣ ಇರೋದ್ರಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಉತ್ಪತ್ತಿಯಾದಂತ ಆಹಾರ ರಾತ್ರಿ ಸಕ್ಕರೆ ನೀಡಬಹುದಾದಂತಹ ಸುಕ್ರೋಸ್ ಆಗಿ ಪರಿವರ್ತನೆ ಹೊಂದಿದೆ. ಇನ್ನು ಕಬ್ಬು ಬೆಳೆಯುವಂತಹ ಪ್ರದೇಶದಲ್ಲಿ 750-1200 mm ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಸೂಕ್ತವಾಗಿ ಬೆಳಿಬಹುದು. ಕಬ್ಬಿಗೆ ಬೇಸಾಯ ಮಾಡಬೇಕಾದ್ರೆ ಭೂಮಿ ತಯಾರು ಮಾಡ್ಬೇಕಲ್ರಿ, ಯಾವ ರೀತಿ ಮಾಡ್ಬೇಕಂತೀರಿ? 25% ಮಣ್ಣಿನ ತೇವಾಂಶ ಇದ್ದಾಗ ಆಳವಾದ ಉಳುಮೆ ಮಾಡಿ ಈ ಕುಂಟಿ ಮತ್ತು ರೆಂಟಿಯಿಂದ ಬಿತ್ತಲಿಕ್ಕೆ ಹದವಾದಂತಹ ನೆಲವನ್ನ ತಯಾರಿಸ್ಕೋಬೇಕು. ಜೂನ್ ಮೊದಲನೇ ವಾರದಲ್ಲಿ ಕೆಲವೊಂದು ಹಸಿರೆಲೆ ಗೊಬ್ಬರಗಳು ನೆಲ ತಯಾರು ಮಾಡೋಕ್ಕಿಂತ ಮುಂಚೆ ಈ ಹಸಿರೆಲೆ ಗೊಬ್ಬರಗಳು ಅಂತೀವಿ ನಾವು, ಸೆಣಬು ದೇಂಚ ಅಥವಾ ದ್ವಿದಳ ಧಾನ್ಯದಂತಹ ಮಿಶ್ರಣಗಳನ್ನ ಪ್ರತಿ ಎಕರೆಗೆ 20-25 kg ಬೀಜ ಬಿತ್ತನೆ ಮಾಡಿ ಕೃಷಿಯಾಗಿ ಬೆಳೆದು ಅವು 50% ಹೂವಾಡುವ ಹಂತದಾಗಿದ್ದಾಗ ಅವನ್ನ ಅಲ್ಲೇ ಮೊಗ್ಗು ಹೊಡೆದು ಇದರಿಂದ ಭೂಮಿಯ ಒಂದು ಫಲವತ್ತತೆ ಹೆಚ್ಚಿಸಿ 15-20 ಆದ ನಂತರ 4 ಫೂಟ್ 4.5 ಫೂಟ್ 5 ಫೂಟ್ ಅಗಲ ಅಂತರ ಸಾಲಿನ ಬೋಧ ಸಾಲ ಪದ್ಧತಿಯನ್ನ ಮಾಡ್ಕೋಬಹುದು. ಈ ಕಬ್ಬಿನ ತಳಿಗಳ ಆಯ್ಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮುಖ್ಯವಾಗಿ ತಳಿಗಳು ಹೆಂಗದವ ಅಂದ್ರೆ ಅವುಗಳ ಅವಧಿ ಮತ್ತೆ ನಮ್ಮ ಕಬ್ಬು ಬೆಳೆಯುವ ಪ್ರದೇಶ ನೀರಾವರಿ ಲಭ್ಯತೆ ಇನ್ನು ಕಾರ್ಖಾನೆ ಕಬ್ಬು ನುರಿಸುವ ಅವಧಿ ತಳಿಗಳ ಆಯ್ಕೆ ಮೇಲೆ ಇದು ಪರಿಣಾಮ ಬೀರ್ತದೆ. ಅದಕ್ಕೆ ಈ ಕಬ್ಬಿನಲ್ಲಿ 3 ವಿಧಗಳು ಅದಾವ ತಳಿಯಲ್ಲಿ, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ. ಅಲ್ಪಾವಧಿ ಅಂದ್ರೆ 8-10 ತಿಂಗಳಿನಾಗ ಮಾಗುವಂತವು, ಮಧ್ಯಮಾವಧಿ 12 ತಿಂಗಳಿಗೆ, ದೀರ್ಘಾವಧಿ 12-16 ತಿಂಗಳ ತನೂ ಮಾಡ್ತಾವ. ಅದಕ್ಕೆ ಪ್ರದೇಶಕ್ಕೆ ಉತ್ತರ ಕರ್ನಾಟಕದ ಭಾಗಕ್ಕೆ ನಮ್ಮ ಏನು ಇವು ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಅದಾವ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಅಖಿಲ ಭಾರತ ಕಬ್ಬು ಸಮನ್ವಯ ಯೋಜನೆ ಅಂತ ಹೇಳಿ ಶಂಕೇಶ್ವರದಲ್ಲಿ ಒಂದು ಕೇಂದ್ರ ಅದ, ಅಲ್ಲಿಂದ ಸಾಕಷ್ಟು ಉತ್ತಮವಾದಂತಹ ತಳಿಗಳನ್ನ ಬಿಡುಗಡೆ ಮಾಡಿವಿ. ಅದಲ್ಲದೆ ಕೊಯಮುತ್ತೂರದ್ದು ತಳಿಗಳು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿ ಹೊಂದುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಶಂಕೇಶ್ವರ 92-11 ಅಂತೇಳಿ ಇದು ಅಲ್ಪಾವಧಿ ತಳಿ, ಇದು 8-10 ತಿಂಗಳಿಗೆ ಮಾಡ್ತದೆ. ನಮ್ಮ ಶಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದಂತಹ ತಳಿಗಳು ಹೂ ಆಡಂಗಿಲ್ಲ, ತುಂಕಿರಂಗಿಲ್ಲ, ಸೂಲಂಗಿ ಬರಂಗಿಲ್ಲ, ಬರ ನಿರೋಧಕತೆ ಶಕ್ತಿ ಇರ್ತಾವ, ಆಮೇಲೆ ಹೆಚ್ಚಿನ ಇಳುವರಿ ಕೊಡುವಂತಹ ತಳಿಗಳು ಅದಾವ. ಅದರಲ್ಲಿ ಇದು 92-11 ಅಲ್ಪಾವಧಿ ತಳಿ, ಬೆಲ್ಲಕ್ಕೆ ಬಹಳ ಸೂಕ್ತವಾದಂತಹ ತಳಿ. 20 ತಿಂಗಳಿನಾಗ ಒಂದು ನಾಟಿ ಕಬ್ಬು 2 ಕುಳೆಯನ್ನ ತೆಗೆದುಕೊಳ್ಬಹುದು. ಆಮೇಲೆ ಇದಕ್ಕೆ ಹೂ ಆಡೋದಿಲ್ಲ, ಸುಂಕ ಕಡಿಮೆ ಅದ, ಆಮೇಲೆ ಇದು ಬರ ನಿರೋಧಕ ಶಕ್ತಿ ಹೊಂದದ. ನಿಮ್ಗೆಲ್ಲ ಗುರುತದ ಕಬ್ಬು ಬೆಳೆಗಾರರಿಗೆ 86-032 ಇದು ಕೊಯಮುತ್ತೂರು, ಇದು ಬಹಳಷ್ಟು ಪ್ರಚಲಿತವಾದಂತಹ ತಳಿ. ಈ ತಳಿಗೆ ಪರ್ಯಾಯವಾಗಿ ನಾವು ಶಂಕೇಶ್ವರದಿಂದ ಒಂದು ಕೊಯಮುತ್ತೂರು ಶಂಕೇಶ್ವರ 92-27 ಅಂತೇಳಿ ಬಿಡುಗಡೆ ಮಾಡಿವಿ. ಇದು ಮಧ್ಯಮಾವಧಿ ತಳಿ, ಇದು 86-032 ಪರ್ಯಾಯ ತಳಿ. ದಪ್ಪದ ಗುಲಾಬಿ ಬಣ್ಣದ ನೇರವಾಗಿ ಬೆಳೆಯುವಂತಹ ಕಾಂಡ ಹೊಂದಿದೆ, ಹಸಿರು ಎಲೆಗಳದಾವ, ಹೂ ಮತ್ತು ಸುಂಕು ರೈತದ. ಆಮೇಲೆ ನಾಟಿ ಸಮಯ ನಿಮಗೆ ವರ್ಷದಲ್ಲಿ ಯಾವ ಹಂಗಾಮನಾಗೂ ಇದನ್ನ ನಾಟಿ ಮಾಡಬಹುದು. ಇನ್ನು ದೀರ್ಘಾವಧಿ ಒಳಗೆ ನಾವು ಶಂಕೇಶ್ವರದಿಂದ 92-93 ಅಂತ ಹೇಳುವಂತ ತಳಿ ಬಿಡುಗಡೆ ಮಾಡಿವಿ. ಇದು COM-265 ತಳಿಗೆ ಪರ್ಯಾಯ ತಳಿ, ಅದಕ್ಕಿಂತ 10-15% ಇಳುವರಿ ಹೆಚ್ಚು ಕೊಡ್ತದೆ. ಇನ್ನು ಇದು ಗೊನ್ನಿ ಹುಳದ ಬಾಧೆಯನ್ನು ತಡ್ಕೊಂತ ಶಕ್ತಿ ಅದ, ಬಿಳಿ ಕಸದ ಬಾಧೆ ತಡ್ಕೊಂತ ಶಕ್ತಿ ಅದ, ಆಮೇಲೆ ತಡವಾಗಿ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡ್ತದೆ. ಇದನ್ನ ನೀವು ಜೂನ್ ದಿಂದ ಅಕ್ಟೋಬರ್ ಒಳಗೆ ಬೇಕಾದಲ್ಲಿ ನಾಟಿ ಮಾಡಬಹುದು. ಇವು ಬಿಟ್ಟು ಕೆಲವೊಂದು ಕೊಯಮುತ್ತೂರು ತಳಿಗಳದಾವ. ಈ ಅಲ್ಪಾವಧಿ ಒಳಗೆ ಕೊಯಮುತ್ತೂರದಿಂದ 9004 ಅದಕ್ಕೆ ಅಮೃತ್ ಅಂತ ಹೇಳಿ ಕರೀತಾರೆ ಅಲ್ಪಾವಧಿ ತಳಿ, ಇದನ್ನ ಜುಲೈ ಆಗಸ್ಟ್ ಅಥವಾ ಅಕ್ಟೋಬರ್ ನವೆಂಬರ್ ನಲ್ಲಿ ನಾಟಿ ಮಾಡಬಹುದು. ಆಮೇಲೆ ಇದು ಬಿಟ್ಟು ಬೆಲ್ಲಕ್ಕಾಗಿ ನಮ್ಮ ಒಂದು ಶಂಕೇಶ್ವರದಿಂದ 7680 ಅಂತೇಳಿ 76-80 ಶಂಕೇಶ್ವರ, ಅದು ಬೆಲ್ಲಕ್ಕೆ ಬಹಳ ಉತ್ತಮವಾದಂತಹ ತಳಿ ಅದ. ಮತ್ತೆ ನಾವು ಹೊಸ ಹೊಸ ತಳಿಗಳನ್ನ ಕಂಡು ಹಿಡಿತಾ ಇದೀವಿ. ಅದಕ್ಕೆ ಈ ತಳಿಗಳು ಈಗೇನು ಹೇಳಿದ್ನಲ್ಲ ಪ್ರಚಲಿತವಾದಂತಹ ತಳಿಗಳು ಅಲ್ಪಾವಧಿ ಮಧ್ಯಮಾವಧಿ ಒಳಗೆ ಇವುಗಳನ್ನ ಆಯ್ಕೆ ಮಾಡ್ಕೋಬಹುದು. ಮತ್ತೆ ಈ ತಳಿಗಳ ಬಗ್ಗೆ ಏನ್ ತಿಳಿಸ್ತಾ ಇದ್ರಲ್ಲ, ಕೆಲವೊಂದು ತಳಿಗಳು ಕೆಲವೊಂದು ರೋಗಕ್ಕಾಗಲಿ ಅವಕ್ಕೆಲ್ಲ ನಿರೋಧಕತೆಯನ್ನು ಹೊಂದಿರ್ತಾವಲ್ರಿ? ಮತ್ತೆ ಹಿಂಗಾಗಿ ಈ ತಳಿಗಳ ವೈಶಿಷ್ಟ್ಯತೆ ಏನೇನದಾವ ಅಂತೀರಿ? ಸರಿ, ಈಗ 9004 ತಳಿ ಐತಲ್ಲ, ಇದು ಈ ತಳಿ ಕೊಯಮತ್ತೂರಿನಿಂದ ಬಿಡುಗಡೆ ಆದಂತ ತಳಿ. 2019 ಇಸ್ವಿಯಲ್ಲಿ ಹೂ ಆಡೋದಿಲ್ಲ, ಸುಂಕ್ ಅಂದ್ರೆ ಸ್ವಲ್ಪ ಐತಿ, ಹೂ ಮಾತ್ರ ಆಡೋದಿಲ್ಲ. ಸೂಲಂಗಿ ಅಂತೀವಿ ಸರ್, ಇದರಲ್ಲಿ ಸಮಸ್ಯೆ ಏನಂದ್ರೆ ಸೂಲಂಗಿ ಅಂದ್ರೆ ಕಣ್ಣು ಹೊಡಿತಾವ್ ಮೇಲೆ, ಅದು ರೈತರಿಗೆ ಬೆಂಡ್ ಆಗಂಗಿಲ್ಲ ಕಬ್ಬ. ಆಮೇಲೆ ರೋಗ ನಿರೋಧಕ ಶಕ್ತಿ ತೆಗೆದುಕೊಂಡಾಗ 86032 ಈಗ ಇದರಲ್ಲಿ ಬಹಳಷ್ಟು ನಮ್ಮ ಕಬ್ಬಿನ ತಳಿಯೊಳಗ ಪ್ರಮುಖವಾಗಿ ಕಾಡಿದ್ದಂದ್ರೆ ರೋಗ ಅಂದ್ರೆ ತುಕ್ಕು ರೋಗ, ಆಮೇಲೆ ಕಾಡಿಗೆ ರೋಗ. ಬೀಜೋಪಚಾರ ಮಾಡಿ ಅದನ್ನ ನಾಟಿ ಮಾಡಿಬಿಟ್ರೆ ಕಬ್ಬಿಗೆ ಇವು ಬರುವಂತ ರೋಗಗಳು ಬರೋದೇ ಇಲ್ಲ. ಕಬ್ಬಿನಲ್ಲಿ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕಂತೀರಿ? ಬೀಜೋಪಚಾರ ಮಾಡೋದಕ್ಕಿಂತ ಮುಂಚೆ ರೈತರು ಒಂದ್ ನಾನು ಏನ್ ಹೇಳೋದಂದ್ರೆ ಕಬ್ಬಿನ ಬೀಜದ ಆಯ್ಕೆ ಬಹಳ ಇಂಪಾರ್ಟೆಂಟ್ ಅದ. ಏನಂದ್ರೆ ಈ ಕಬ್ಬಿನ ಬಿತ್ತನೆ ಬೀಜವನ್ನ ಸಂಪೂರ್ಣ ರೋಗರಹಿತ ಮತ್ತು ಕೀಟ ಬಾಧೆಯಿಂದ ಮುಕ್ತವಾದಂತ ಕಬ್ಬಿನ ಬೆಳೆಯಿಂದನೇ ಅವ್ರು ಬೀಜ ತಗೋಬೇಕು. ಆಮೇಲೆ ವಯಸ್ಸಾದ ಕಬ್ಬದ ಬಿತ್ತನೆ ಕಬ್ಬನ್ನ ಎಂದೂ ಬಿತ್ತನೆಗೆ ಉಪಯೋಗ ಮಾಡಬಾರ್ದು. ಅಂದ್ರೆ 12 ತಿಂಗಳ ಕಬ್ಬು ಎಂದೂ ತಗೋಬಾರ್ದು. ಕಬ್ಬಿನ ವಯಸ್ಸು ಕಬ್ಬಿನ ಬೀಜ ಆಯ್ಕೆ ಮಾಡುವಾಗ 8-10 ತಿಂಗಳು ಇರಬೇಕು. ಯಾಕಪ್ಪ ಅಂದ್ರೆ 8-10 ತಿಂಗಳ ಕಬ್ಬಿನಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇರ್ತದೆ, ಗ್ಲುಕೋಸ್ ಪ್ರಮಾಣ ಹೆಚ್ಚಿರ್ತದೆ, ಅದರಲ್ಲಿ ಸಾರಜನಕದ ಪ್ರಮಾಣ ಹೆಚ್ಚಿರ್ತದೆ, ನೀರ್ ಹೆಚ್ಚಿರ್ತದೆ, ರಂಜಕದ ಪ್ರಮಾಣ ಇರ್ತದೆ, ಪೊಟ್ಯಾಶ್ ಇರ್ತದೆ, ಹಿಂಗಾಗಿ ಮೊಳಕೆ ಹೊಡೆಯುವ ಶಕ್ತಿ ಹೆಚ್ಚಿರ್ತದೆ. ಇನ್ನ ವಯಸ್ಸಾಗಿದ್ದ ಕಬ್ಬೆ ನಾವು ಬೀಜಕ್ಕೆ ಆಯ್ಕೆ ಮಾಡ್ಕೋತೀವಿ ಅಂದ್ರೆ ಮೇಲ್ಭಾಗದ 1-2 ಅಂಶ ಅಥವಾ 1-3 ಅಂಶದಷ್ಟೇ ಆಯ್ಕೆ ಮಾಡ್ಕೋಬೇಕು, ಕೆಳಗಿಂದ ಬಿಡ್ಬೇಕು. ಯಾಕಂದ್ರೆ ಸಕ್ರಿ ಕೆಳಗಿಂದ ಹಾಕೋತ್ ಬಂದಿರ್ತದೆ, ಮೊಳಕೆ ಹೊಡೆಯುವ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ಕಬ್ಬಿನ ಬಿತ್ತನೆ ಬೀಜಗಳನ್ನ ಚೆನ್ನಾಗಿ ಬೆಳೆಸಿದಂತ ನಾಟಿ ಕಬ್ಬಿನಿಂದ, ಅಂದ್ರೆ ಕುಳಿಯ ಕಬ್ಬಿನಿಂದ ಬೀಜ ತಗೋಬಾರ್ದು, ಬಿದ್ದ ಕಬ್ಬು ತಗೋಬಾರ್ದು, ರೋಗ ಕೀಟದ ಬಾಧೆ ಆಗಿದ್ದು ತಗೋಬಾರ್ದು, ರೌದಿ ಸುಲಿದ ಕಬ್ಬನ ಬೀಜ ಆಯ್ಕೆ ಮಾಡಬಾರ್ದು. ಇವುಗಳನ್ನ ನೆನ್ಪಿಟ್ಟುಕೊಂಡು ರೈತರು ಏನ್ ಮಾಡ್ಬೇಕು, ಕಬ್ಬನ್ನ ಆಯ್ಕೆ ಮಾಡ್ಕೋಬೇಕು. ಕಬ್ಬನ್ನ ಆಯ್ಕೆ ಮಾಡ್ಕೊಂಡ ನಂತರ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ 2 ಕನ್ನಿನೂ 3 ಕನ್ನಿನೂ ಅವ್ರು ಮಾಡ್ತಾರೆ. ಅವುಗಳನ್ನ 100 ಲೀಟರ್ ನೀರ್ ತಗೋಬೇಕು, ಅದ್ರಾಗ 200 ಗ್ರಾಮ್ ಕಾರ್ಬನ್ ಡೈಸಿಮ್, ಆಮೇಲೆ 200 ಮಿಲಿ ಕ್ಲೋರ್ ಪೈರಿಫಾಸ್, 20 ECI ಅಥವಾ 50 ECI ಯಾವ ಸಿಗ್ತದ, 200 ಗ್ರಾಮ್ ಯೂರಿಯಾ ಹಾಕಿ ಕಲಸ್ಬೇಕು. ಅವುಗಳನ್ನ 15-20 ನಿಮಿಷ ಎದ್ದಿ ಹಾಕಿದ್ರು. ಈ ರೀತಿ ಮಾಡೋದ್ರಿಂದ ಬರುವಂತ ರೋಗ ಕೀಟದ ಬಾಧೆ ಕಡಿಮೆ. ಯೂರಿಯಾ ಎದಕ್ಕೆ ಹಾಕುದಂದ್ರೆ ಚೆನ್ನಾಗಿ ಮೊಳಕೆ ಹೊಡಿಲ್ಲ. ಬೀಜೋಪಚಾರದ ಬಗ್ಗೆ ಏನ್ ತಿಳಿಸಿದ್ರಲ್ಲ, ಮತ್ತೆ ಈ ನಾಟಿ ಮಾಡುವ ಸಮಯ ಮತ್ತೆ ನಾಟಿ ಮಾಡುವ ಪದ್ಧತಿ ಯಾವ ರೀತಿ ಇದಂತೀರಿ? ಸರ್, ಕಬ್ಬಿನಲ್ಲಿ 3 ನಾಟಿ ಹಂಗಾಮಗಳದಾವ. ಒಂದು ಅಡಸಾಲಿ ಕಬ್ಬು ಅಂತ ಕರಿತೀವಿ, ಅದು ಜುಲೈ ಆಗಸ್ಟ್ನಾಗ ನಾಟಿ ಮಾಡ್ತಾರ, 18 ತಿಂಗಳ ಅವಧಿ. ಅದು ಎಕ್ಸಾಲಿ ಬೆಳೆ ಅಂತೇಳಿ ಜನವರಿ ಫೆಬ್ರವರಿಗೆ ಮಾಡ್ತಾರ, 10-12 ತಿಂಗಳು. ಈ ಋತುಮಾನ ಮುಂಚಿತ ಬೆಳೆ ಅಥವಾ ಇದು ಪ್ರೀ ಮಾನ್ಸೂನ್, ಈಗ ಅಕ್ಟೋಬರ್ ನವೆಂಬರ್ ನಾಗ ನಾಟಿ ಮಾಡ್ತೀವಿ, ಅದಕ್ಕೆ 14-16 ತಿಂಗಳು ಅಂತೀವಿ. ಸರ್, ಈಗ ಕಬ್ಬಿನ ನಾಟಿ ಸಮಯ ಇಳುವರಿ ನಿರ್ದೇಶುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿ. ಈಗ ಜುಲೈ ಆಗಸ್ಟ್ನಾಗ ಏನ್ ಅಡಸಾಲಿ ಎಣ್ಣೆನ ಅದು ಇಳುವರಿ ಹೆಚ್ಚಿಗೆ ಕೊಡ್ತದೆ. ನೀವು ಅದೇ ಅಕ್ಟೋಬರ್ ನವೆಂಬರ್ ಬಂದ್ರೆ ಜುಲೈ ಆಗಸ್ಟ್ಗಿಂತ 20% ಇಳುವರಿ ಕಡಿಮೆ ಇರ್ತದೆ. ಎಕ್ಸಾಲಿಗೆ ಹೋದ್ರೆ ಜನವರಿ ಫೆಬ್ರವರಿ ನಾಟಿ ಮಾಡ್ತಾರಲ್ಲ, ಈ ಋತುಮಾನ ಮುಂಚಿತ ಬೆಳೆ ಅಂದ್ರೆ ಅಕ್ಟೋಬರ್ ನವೆಂಬರ್ಗಿಂತ 20% ಇಳುವರಿ ಕಡಿಮೆ. ಯಾಕನ್ನಕಂದ್ರೆ ಏನು, ಜೂನ್ ಜುಲೈ ಮತ್ತೆ ಆಗಸ್ಟ್ ತಿಂಗಳಾಗ ನಾಟಿ ಮಾಡಿದ ಕಬ್ಬು ಯಾಕೆ ಇಳುವರಿ ಹೆಚ್ಚು ಕೊಡ್ತದಂದ್ರೆ ಅದು ಮುಂದಿನ ವರ್ಷ ಅಕ್ಟೋಬರ್ ತಿಂಗಳಕ್ಕೆ ಬೆಳವಣಿಗೆ ಅವಧಿ ಸಿಗ್ತದೆ. ಅಲ್ಲಿ ತನಕ ಸಾಮಾನ್ಯವಾಗಿ ನಮ್ಮ ರಾಜ್ಯದಾಗ ಅಕ್ಷಾಂಶದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹಗಲ ಅವಧಿ ಕಡಿಮೆ ಇರ್ತದೆ, ರಾತ್ರಿ ಅವಧಿ ಹೆಚ್ಚಿರ್ತದೆ, ಆವಾಗ ಹೂ ಬಿಡಕ್ ಪ್ರಾರಂಭ ಆಗ್ತದೆ. ಈ ಒಂದು ಅವಧಿಯಲ್ಲಿ ಕಬ್ಬು ಪ್ರಾರಂಭಿಕ ಹಂತದಾಗ ಇತ್ತಪ್ಪ ಅಂದ್ರೆ, 6 ತಿಂಗಳು ಬೆಳೆಗಿಂತ ಕಡಿಮೆ ಅವಧಿ ಇತ್ತಂದ್ರೆ ಕಬ್ಬು ಹೂ ಆಡಂಗಿಲ್ಲ, ಹೆಚ್ಚಿನ ಇಳುವರಿ ಪಡಿಬಹುದು. ಇನ್ ಅಕ್ಟೋಬರ್ ನವೆಂಬರ್ ನಾಗ ನಾಟಿ ಮಾಡಿದ್ದು ಏನಾಗ್ತಾವ ಅಂದ್ರೆ, ಇಲ್ಲಿ ಸ್ವಲ್ಪ ಇಳುವರಿ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ಅವಾಗ ಈ ಬೆಳವಣಿಗೆ ಹಂತ ಸ್ವಲ್ಪ ಕಡಿಮೆ ಆಗ್ತದೆ. ಕಬ್ಬು ಬೇಸಿಗೆ ಹಂಗಾಮ್ನಾಗ ಸ್ವಲ್ಪ ಬೆಳವಣಿಗೆ ಹಂತನಾಗ ನೀರಿಗೆ ಏನಾದ್ರು ಸಮಸ್ಯೆ ಸಿಕ್ತಂದ್ರೆ ಇಳುವರಿ ಕಡಿಮೆ ಆಗ್ತದೆ. ಈ ಜನವರಿ ಫೆಬ್ರವರಿ ತಿಂಗಳನಾಗೂ ಇಳುವರಿ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದಂದ್ರೆ, ಅಲ್ಲಿ ಕಬ್ಬು ನಾಟಿ ಮಾಡಿದ್ಮೇಲೆ ಬೆಳವಣಿಗೆ ಹಂತನಾಗ ಒಂದೊಂದು ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ರೈತರಿಗೆ, ಆ ಮಣ್ಣಿನ ತೇವಾಂಶದ ಕೊರತೆ ಬಾಧೆ ಆದಾಗ ಇಳುವರಿ ಕಡಿಮೆ. ಇನ್ನ ನಾಟಿ ಮಾಡುವ ಪದ್ಧತಿ ಯಾವ ರೀತಿ ಅಂತೀರಿ? ನಾಟಿ ಮಾಡುವ ಪದ್ಧತಿಗಳು ಅಗಲ ಅಂತರ್ಸಾಲ ಅಥವಾ ಜೋಡ್ ಸಾಲ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಆತರ ಮಾಡುವುದು ಬಹಳ ಉತ್ತಮ. ರೈತರು 2 ಫೂಟ 3 ಫೂಟ ಬಿಡಬೇಕು. ಯಾಕಂದ್ರೆ ಈಗ ನಾವು ಹೆಚ್ಚಿನ ಇಳುವರಿ ಕೊಡುವಂತ ತಳಿಗಳನ್ನ ಕಂಡಿಡ್ದೀವಿ, ಅವುಗಳಿಗೆ ಮರಿಗಳ ಸಂಖ್ಯೆ ಹೆಚ್ಚು ಬರ್ತದೆ ಸರ್. ಈಗ ಬಹಳಷ್ಟು ರೈತರು 2.5-3 ಫೂಟ್ನಾಗ ಅದಾರ ಇನ್ನು, ಅದ್ರದಿಂದ ಏನಾಗ್ತದೆ 3 ಫೂಟ್ ನಾಟಿ ಮಾಡಿದ್ರಂದ್ರೆ 2 ಫೂಟ್ ಇದ್ದಂಗೆ, ಯಾಕೆ ಮರಿ ಬಂದಾಗ ಅದ್ರ ನಡುವಿನ ಅಂತರ ಕಡಿಮೆ ಆಗ್ತದೆ, ಅವಾಗ ಮರಿಗಳ ಸಂಖ್ಯೆ ಆಯ್ತಾವ. ಮತ್ ನೀವು ಕಡಿಮೆ ಅಂತರದಾಗ ನಾಟಿ ಮಾಡಿದ್ರೆ ಹೆಚ್ಚಿನ ಒಂದು ಬೀಜ ಬೇಕು, ಆಳುಗಳು ಬೇಕು, ನೀರು ಬೇಕು, ಕೃಷಿ ಸಾಮಗ್ರಿಗಳು ಹೆಚ್ಚಾಗ್ತದ, ಅದ್ರದಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತದೆ. ಅದಕ್ಕೆ ಈ ಜೋಡ್ ಸಾಲ್ ಪದ್ಧತಿ ಅಂತ ಕೇಳ್ತೀವಿ. 3 ಫೂಟಿನ ಸಾಲ್ ಕೊರಿದು 2 ನಾಟಿ ಮಾಡುದು, 1 ಬಿಡುದು, ಆಮೇಲೆ ಮತ್ತೆ 2 ನಾಟಿ ಮಾಡುದು. 3-6-3 ಆಗ್ತದೆ 3 ಫೂಟ್ನಾಗ. ಇನ್ನು ಅಗಲ ಅಂತರ ಸಾಲ್ನಾಗ 4-5 ಫೂಟ್. ಇದ್ರದಿಂದ ಏನ್ ಅನುಕೂಲ ಅಂದ್ರೆ ಸರ್, ಕಡಿಮೆ ಬೀಜ, ಕಡಿಮೆ ಗೊಬ್ಬರ, ಕಡಿಮೆ ಆಳ. ಇನ್ನ ಈ ಪದ್ಧತಿಯೊಳಗ ಕಬ್ಬು ದಪ್ಪ ಆಗ್ತದೆ, ಹೆಚ್ಚಿನ ತೂಕ ಬರ್ತದೆ, ಮರಿಗಳ ಸಾಯುವ ಸಂಖ್ಯೆ ಕಡಿಮೆ ಆಗ್ತದೆ. ಆಮೇಲೆ ಇಲ್ಲಿ ನಾ ಹೇಳಿದೆ, ಇದು ಕಬ್ಬು C4 ಪ್ಲಾಂಟ್, ಹೆಚ್ಚಿನ ಪ್ರಮಾಣದಾಗ ಸೌರಶಕ್ತಿ ಬಳಸ್ಕೊಂಡು ಎಲ್ಲಾ ಮರಿಗಳು ಕಬ್ಬಾಗಿ ಪರಿವರ್ತನೆ ಆಗ್ತಾವ. ತಳಿಗಳು ಯಾವ ಸಹಿಷ್ಣುತೆ ಹೊಂದಿಲ್ಲ. ಆದ್ರೆ ಇಂಥಲ್ಲಿ ನಾವು ಸಸ್ಯ ಸಂರಕ್ಷಣಾ ಕ್ರಮ ತೆಗೆದುಕೊಳ್ಬಹುದು. ಅದೊಂದೇ ಅಲ್ಲ, ಅಂತರ್ ಬೇಸಾಯ ಮಾಡಕ್ ಅನುಕೂಲ ಆಗ್ತದೆ, ಮಣ್ಣು ಏರ್ಸಕ್ ಅನುಕೂಲ ಆಗ್ತದೆ. ಈಗ ಹೆಚ್ಚಿಗೆ ಮಳೆ ಆಗಿದೆ ಸರಿಗೆ, ಅದೆಲ್ಲ ಬಿದ್ದು ಬಿಟ್ಟದ, ಸರಿಯಾಗಿ ಮಣ್ಣು ಏರ್ಸಂಗಿಲ್ಲ, ಬೋದ್ ಏರ್ಸಂಗಿಲ್ಲ. ಅದಕ್ಕೆ ಈ ಅಗಲ ಅಂತರ್ ಸಾಲಿನಲ್ಲಿ ಬೆಳೆದಾಗ ಅಂತರ್ ಬೆಳೆಗಳನ್ನ ಬೆಳ್ಕೊಂಡು ಹೆಚ್ಚಿನ ಇಳುವರಿ ತೆಗೆದುಕೊಳ್ಬಹುದು. ಆಮೇಲೆ ಜೋಡ ಸಾಲ ಪದ್ಧತಿಯಿಂದ ಬೆಳೆಯುವುದರಿಂದ ಹೆಚ್ಚಿನ ಇಳುವರಿ ಅಲ್ಲದೆ ಸಕ್ಕರೆ ಇಳುವರಿನೂ. ಇನ್ನು ಕಬ್ಬಿನಲ್ಲಿ ಬಿತ್ತನೆ ತುಂಡುಗಳು ಎಷ್ಟು ಬೇಕಾಗತ್ತಂತೀರಿ ಎಕರೆಕ? 10-12 ಸಾವಿರ, 12-15 ಸಾವಿರ ಕಣ್ಣಿನ ಕಬ್ಬುಗಳು ಬೇಕಾಗ್ತದೆ. ಈಗ 3 ಕಣ್ಣು ಬಿಟ್ಟಿವಿ ಸರ್. 2 ಕಣ್ಣಿನ ಕಬ್ಬುಗಳು ಹೆಚ್ಚಾಗಿ ರೈತರು ಬಳಸಲಿಕ್ಕೆ ನಾವು ಹೇಳ್ತಾ ಇದೀವಿ. 2 ಕಣ್ಣಿನ ಕಬ್ಬುಗಳಾದ್ರೆ ನಿಮ್ಗೆ ನಾಟಿ ಮಾಡುವ ಕಬ್ಬಿನ ಕಣ್ಣುಗಳನ್ನ ನಿಲ್ಮಯಾಗಿ ನಾಟಿ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಆದ್ರಿಂದ ಈಗ 1 ಎಕರೆಗೆ 1.5 ಟನ್ ಕಬ್ಬನ್ನ ಒಯ್ದ್ರೆ 2 ಕಣ್ಣಿನ 1,000-12,000 ತುಂಡುಗಳನ್ನ ಮಾಡ್ಕೊಂಡ್ರಂದ್ರೆ ಸಾಕಷ್ಟು ಅವರಿಗೆ ಎಕರೆಗೆ ಬೀಜ ಸಾಕಾಗ್ತದೆ. ಆಮೇಲೆ ಈಗ ಕಬ್ಬಿನ ಒಂದು ಕಣ್ಣಿನ ಕಬ್ಬನ್ನ ಅಗಿನೂ ಮಾಡಿ ಮಾರ್ಲಿಕ್ಕೆ ಅದು ಸ್ವಲ್ಪ ಅವರಿಗೆ ತೃಪ್ತಿ ಆಗ್ಬೋದು. ಬಟ್ ಅದು ಅದಕ್ಕಿಂತ ಈ ಕಬ್ಬನ್ನ ತುಳಿಯೋದೇ ಬಹಳ ಸೂಕ್ತ. ಇನ್ನು ಕಬ್ಬಿನಲ್ಲಿ ಪೋಷಕಾಂಶ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಕಬ್ಬಿನಲ್ಲಿ ಪ್ರತಿ ಎಕರೆಗೆ ಈ ಸಾವಯವ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೋಬೇಕಾಗ್ತದೆ. ಪ್ರತಿ ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ, ಅದು ಸಿಗ್ಲಿಲ್ಲ ಅಂದ್ರೆ 1 ಟನ್ ಎರೆಹುಳು ಗೊಬ್ಬರ ಅಥವಾ 5 ಟನ್ ಮಳ್ಳಿ ಗೊಬ್ಬರ, ಅದು ಪ್ರಸ್ಮಡ್ ಕಾಂಪೋಸ್ಟ್ ಅನ್ಬಹುದು. ಇದ್ರ ಜೊತೆಗೆ 1/10 ಕಿಲೋ ಅಜೋಸ್ಪರ್ಮ್, 1/4 ಕೆಜಿ ರಂಜಕ ಕರಗಿಸುವಂತಹ ಸೂಕ್ಷ್ಮಾನುಜೀವಿ, ಟ್ರೈಕೋಡರ್ಮಾನು 1/10 ಕೆಜಿ ಮಿಕ್ಸ್ ಮಾಡಿ 2 ವಾರ ಮುಂಚೆ ಇದನ್ನ ಭೂಮಿ ಒಳಗ ಎರಚಬೇಕು. ಇದು ಒಂದೇ ಸಾಲೋದಿಲ್ಲ, ಯಾಕಂದ್ರೆ ಇದು ವರ್ಷದ ಬೆಳೆ ಇರೋದ್ರಿಂದ ಇದು ಬಹಳಷ್ಟು ಎಕ್ಸಾಸ್ಟಿವ್ ಕ್ರಾಪ್ ಅಂತ ಕರಿತೀವಿ. ಅಂದ್ರೆ ಪೋಷಕಾಂಶಗಳನ್ನ ಹೀರಿಕೊಂಡು ಅವುಗಳನ್ನ ಬಳಸಿಕೊಂಡು ಉತ್ಪಾದನೆ ಕೊಡುವಂತ ಇದು ಸಾಮರ್ಥ್ಯ. ಇಳುವರಿ ಎಷ್ಟೈತಂದ್ರೆ ಸರ್, 250 ಟನ್ ಪ್ರತಿ ಎಕರೆಗೆ ಬೆಳಿಬಹುದು. ನಮ್ದಿರೋದೇ 69 ಟನ್ ಪ್ರತಿ ಹೆಕ್ಟರ್ಗೆ ಅದ, 2.5 ಎಕರೆಗೆ ಸರಾಸರಿ ಇಳುವರಿ. ಅದರಿಂದ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಮೊದಲೇ ಬೆಳೆದು ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅವುಗಳನ್ನ ಬೆಳೆದು ಮೊಬ್ ಹೊಡೆದು ಅವುಗಳನ್ನ ಮಾಡ್ಕೋಬಹುದು. ಅಥವಾ ಕಬ್ಬಿನ ಜೊತೆನೆ 2 ಸಾಲ ಕೊರದಾಗ 1 ಸಾಲ ಮಧ್ಯೆ ಇವುಗಳನ್ನ ಬಿತ್ತನೆ ಮಾಡಿ ಕಬ್ಬಿನ ಜೊತೆನೆ ನಾಟಿ ಮಾಡಿ 50% ಹೂ ಆಡೋಕ್ಕಿಂತ ಮುಂಚೆ ಭೂಮಿಯಲ್ಲಿ ಹಾಕ್ಬಹುದು. ನವಧಾನ್ಯಗಳನ್ನು ಸಹ 10 ಕೆಜಿ ಪ್ರತಿ ಎಕರೆ ಬೀಜಕ್ಕೆ ಮಿಕ್ಸ್ ಮಾಡ್ಕೊಂಡು 9 ಬೇರೆ ಬೇರೆ ಬೀಜಗಳನ್ನು ಬಳಸ್ಕೊಂಡು 40-45 ದಿನಗಳ ಆದ್ಮೇಲೆ ಭೂಮಿಯೊಳಗೆ ಮೊಗ್ಗು ಹೊಡೆದು ಆಮೇಲೆ ನೀವು ಬೆಳೆಯನ್ನು ಬೆಳೆದ್ರೆ ಕಬ್ಬಿನ ಇಳುವರಿ ಹೆಚ್ಚಾಗಲ್ದೆ ತೂಕನೂ ಹೆಚ್ಚಾಗ್ತದೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದಾಗ ಪ್ರತಿ ಎಕರೆಗೆ ಸಾರಜನಕ 100 ಕೆಜಿ, ಅಂದ್ರೆ ಯೂರಿಯಾ 219 ಕಿಲೋ, ರಂಜಕ 30 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ತಗೊಂಡ್ರೆ 188 ಕಿಲೋ, ಆಮೇಲೆ ಪೊಟ್ಯಾಶ್ 75 ಕಿಲೋ, ಮಿರೋಟೋ ಪೊಟ್ಯಾಶ್ ತಗೊಂಡ್ರೆ 125 ಕೆಜಿ ಬೇಕಾಗ್ತದೆ. ಕೇವಲ 10% ಸಾರಜನಕ, ಅಂದ್ರೆ ಯೂರಿಯಾ ಗೊಬ್ಬರ 10% ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಶ್ ಕೊಡ್ಬೇಕು. ಈಗ ಇತ್ತಿತ್ತಲಾಗಿ ಕೆಲವೊಂದು ಸಂಶೋಧನೆಗಳನ್ನ ನೋಡಿದಾಗ ಸಾರಜನಕವನ್ನ ಮತ್ತು ಪೊಟ್ಯಾಶ್ ಅನ್ನ ಕಂತುಗಳಲ್ಲಿ ಕೊಟ್ಟಾಗ ಹೆಚ್ಚಿನ ಇಳುವರಿ ಕಬ್ಬಿನಿಂದ ಪಡೆದಿದ್ದು ಕಂಡು ಬಂದದೆ. ಆಮೇಲೆ ಇದ್ರ ಜೊತೆಗೆ 10 ಕೆಜಿ ಸತುವಿನ ಸಲ್ಫೇಟ್, 10 ಕೆಜಿ ಕಬ್ಬಿನ ಸಲ್ಫೇಟ್ ಸಾವಯವ ಗೊಬ್ಬರ ಜೊತೆ ಒಂದು ದಿನ ಮುಂಚಿತವಾಗಿ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು. ಇವುಗಳನ್ನ ನೇರವಾದ ಗೊಬ್ಬರಗಳು ಅಥವಾ ಯಾವುದೇ ಕಾಂಪ್ಲೆಕ್ಸ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು. ನಾಟಿ ಮಾಡಿದ 6 ವಾರಗಳ ನಂತರ 20% ಸಾರ್ವಜನಿಕ, 1ನೇ ವಾರಕ್ಕೆ 30%, 14ನೇ ವಾರಕ್ಕೆ 40% ಸಾರ್ವಜನಿಕ ಮೇಲ್ಗೊಬ್ಬರವಾಗಿ ಕೊಡಬೇಕು. ಇನ್ನು ಲಘು ಪೋಷಕಾಂಶಗಳ ಬಳಕೆ ಬಗ್ಗೆ ಹೇಳಿದ್ರೆ ಕಬ್ಬಿಣದ ಕೊರತೆ ಮತ್ತು ಈ ಸತುವಿನ ಕೊರತೆ ಬಹಳಷ್ಟು ಈ ಕಬ್ಬಿನಲ್ಲಿ ಕಂಡು ಬರ್ತದೆ. ಹಳದಿ ಹಳದಿ ಆಗಿರ್ತಾವ, ಕ್ಯಾದಗಿ ರೋಗ ಅಂತೀರಿ ನೀವು, ಅದು ಕ್ಯಾದಗಿ ಅನ್ನ ಕ್ಯಾದಗಿ ಅಂತ ಕಾಣ್ತದೆ. ಅದಕ್ಕೆ 0.25 ರಿಂದ 0.50 ಅಂದ್ರೆ 2.5 ಗ್ರಾಮ್ ದಿಂದ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಕಬ್ಬಿನ ಸಲ್ಫೇಟ್ ದ್ರಾವಣವನ್ನ ಬೆಳಗ್ಗೆ ಸಿಂಪಡಿಸಬೇಕು. ಸತುವಿನ ಕೊರತೆ ಕಂಡು ಬಂದಾಗೂ ಸಹ 2 ರಿಂದ 5 ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಇವುಗಳನ್ನ ಮಿಶ್ರಣ ಮಾಡಿನೂ ಸಿಂಪಡಿಸಬಹುದು. ಇನ್ನು ಪೋಷಕಾಂಶಗಳ ನಿರ್ವಹಣೆ ಬಂದಾಗ ಹನಿ ರಸಾವರಿ ಅಂತ ಹೇಳಿ ಕರಿತೀವಿ. ಡ್ರಿಪ್ ಇರಿಗೇಷನ್ ಮಾಡಿರ್ತಾರೆ ಕಬ್ಬನ್ಯಾಗ, ಡ್ರಿಪ್ ಮಾಡಿದವರು ಡ್ರಿಪ್ನ್ಯಾಗ ನೀರು ಬಿಡೋದ್ರ ಜೊತೆ ಗೊಬ್ಬರಗಳನ್ನ ನೀರಿನಲ್ಲಿ ಕರಗುದು. ನೀರಿನಲ್ಲಿ ಕರಗುದು ಅಂದ್ರೆ ನಾನು ನೀವು ಮತ್ ಹೋಗಿ ಸ್ಪೆಷಲ್ ಗೊಬ್ಬರ ತರಕ್ ಹೋಗ್ಬೇಡ್ರಿ. ನಿಮ್ಮಲ್ಲಿ ಯೂರಿಯಾ ಗೊಬ್ಬರ ಅದ, ಬಿಳಿ ಬಣ್ಣದ ಪೊಟ್ಯಾಶ್ ಅದ ನೀರಿನ್ಯಾಗ ಕರಗ್ತದೆ, ಬಿಳಿ ಬಣ್ಣದ ಪೊಟ್ಯಾಶ್, ಯಾಕಂದ್ರೆ ಕೆಂಪು ಬಣ್ಣದ್ದು ಕರಗಂಗಿಲ್ಲ. ಇದಕ್ಕೆ ಏನ್ ಮಾಡ್ಬೇಕು, ಬೆಳೆಗೆ ಶಿಫಾರಸು ಮಾಡಿದಂತ 10% 22 ಕಿಲೋ ಯೂರಿಯಾ ಪ್ರತಿ ಎಕರೆಗೆ, ಬಿಳಿ ಬಣ್ಣದ ಪೊಟ್ಯಾಶ್ 13 ಕಿಲೋ ಪ್ರತಿ ಎಕರೆಗೆ, ಪೂರ್ಣ ರಂಜಕ ಅಂದ್ರೆ 40 ಕಿಲೋ ಫಾಸ್ಫರಿಕ್ ಆಸಿಡ್ ಅಂತ ಸಿಗ್ತದೆ ಮಾರ್ಕೆಟ್. ಅದು ನೀರ್ನಾಗ ಬಿಟ್ರೆ ಈಗ ಡ್ರಿಪ್ ತೊಳಿತದೆ, ಆಮೇಲೆ ನಿಮ್ ಬೆಳಿಗೂ ಗೊಬ್ಬರ ಕೊಡ್ತದೆ. ಉಳಿದಿದ್ದು ಏನೈತಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ 8 ಕಂತುಗಳಲ್ಲಿ ಪ್ರತಿ ತಿಂಗಳಿಗೆ 1 ಕಂತು ಇವುಗಳನ್ನ ನೀವು ಅತಿ ಕಡಿಮೆ ದರದಲ್ಲಿ ಬೆಳೆಗಳಿಗೆ ಕೊಡಬಹುದು. ಒಟ್ಟಾರೆಯಾಗಿ ಹೇಳುವುದಂದ್ರೆ ಸಮಗ್ರ ಪೋಷಕಾಂಶಗಳ ಬಗ್ಗೆ ನಾವು ಒತ್ತು ಕೊಟ್ಟಿವಿ ಅಂದ್ರೆ ಬೆಳೆ ತಂತಾನಾಗೆ ತನ್ನ ಇಳುವರಿಯನ್ನ ಕೊಡ್ತದೆ. ಇನ್ನು ನೀರು ನಿರ್ವಹಣೆ ಬಗ್ಗೆ ತಿಳಿಸ್ತೀರಿ? 1 ಟನ್ ಕಬ್ಬು ಬೆಳೆಯಕ್ಕೆ ಕನಿಷ್ಠ 100 ಟನ್ ನೀರು ಬೇಕಂತ ಹೇಳ್ತಾರೆ. ಅಂದ್ರೆ ಸುಮಾರು 25-30 ನೀರಾವರಿ ಬೇಕಾಗ್ತವೆ. ಅದಕ್ಕೆ ಕಬ್ಬು ಸುಮಾರು 10-18 ತಿಂಗಳವರೆಗೆ ಭೂಮಿಯಲ್ಲಿ ಇರೋದ್ರಿಂದ ಇದರ ಕೆಲವೊಂದು ಸಂದಿಗ್ಧ ಹಂತಗಳಂತದಾವ ಸರ್. ಬರುವ ಹಂತ, ಬೆಳವಣಿಗೆ ಪ್ರಾರಂಭ ಹಂತ, ಆಮೇಲೆ ಈ ಮರಿ ಒಡೆಯುವ ಹಂತ ಅಂತ ಹೇಳಿ ಕರಿತೀವಿ. ಅದು 60-120 ದಿವಸ ಇರ್ತದೆ. ಇನ್ನು ಪ್ರಧಾನ ಬೆಳವಣಿಗೆ ಅಂತ ಕರಿತೀವಿ, ಅದು 4-8 ತಿಂಗಳು ಅಥವಾ 8.5 ತಿಂಗಳ ತನಕ ಇರ್ತದೆ. ಇದಾದ್ಮೇಲೆ ಕಬ್ಬಿನಲ್ಲಿ ಸಕ್ಕರೆ ಸಂಚಯವಾಗುವಂತ ಅಂದ್ರೆ ಸಕ್ಕರೆ ತಯಾರಾಗುವಂತ ಅಂತ ಹೇಳಿ ಕರಿತೀವಿ, ಅದು 8-12 ತಿಂಗಳು. ಈ ಸಂದಿಗ್ಧ ಹಂತನಾಗ ನೀರಿನ ಕೊರತೆ ಆಗ ರೈತ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದು ನೀರಾವರಿ ಬೆಳೆ ಇರೋದ್ರಿಂದ ಅದಕ್ಕೆ ಬೆಳೆಗೆ ನೀರು ಒದಗಿಸುವಾಗ ನೀರಿನ ಸಮರ್ಥ ಮತ್ತು ಮಿತವ್ಯಯ ಬಳಕೆಯನ್ನ ರೈತರು ಮಾಡಬೇಕಾಗ್ತದೆ. ಯೋಗ್ಯ ಪ್ರಮಾಣನ್ಯಾಗ ಸೂಕ್ತ ಅಂತರನ್ಯಾಗ ನೀರು ಕೊಡಬೇಕಾಗ್ತದೆ. ಮೊಳಕೆ ಬರುವಾಗ ಬೆಳವಣಿಗೆ ಪ್ರಾರಂಭ ಹಂತದಲ್ಲಿ ಅಂದ್ರೆ ಮೊದಲು ಮೊಳಕೆ ಬರೋದು 1 ದಿವಸದಿಂದ 45 ದಿವಸ ತನ, ಅವಾಗ ಮತ್ತ ಮರಿ ಒಡೆಯುವ ಅಂತ 1.5-2 ತಿಂಗಳಿಂದ 4 ತಿಂಗಳ ತನ, ಬೆಳವಣಿಗೆ ಅಂತ 4-8 ತಿಂಗಳ ತನ. ಈ ಕೆಂಪು ಜಮೀನಿನಲ್ಲಿ 5 ದಿವಸಕ್ಕೊಮ್ಮೆ 6 ದಿವಸಕ್ಕೊಮ್ಮೆ, ಕಪ್ಪು ಜಮೀನ್ ಆದ್ರೆ 8 ದಿನಕ್ಕೊಮ್ಮೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಯಿಸೋದು ಬಹಳ ಮುಖ್ಯ. ಪ್ರಧಾನ ಬೆಳವಣಿಗೆ ಅಂತ ಏನು ಕರೆದ್ನಲ್ಲ, 4-8 ತಿಂಗಳು ಅಂದ್ರೆ 120 ದಿವಸದಿಂದ 240 ದಿವಸ, ಅವಾಗ ನೀರಿನ ಕೊರತೆ ಆಗದಂಗೆ ನೋಡುವುದು ಬಹಳ ಮುಖ್ಯ. ಈ ಅವಧಿಯೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಬೇರುಗಳು ಭೂಮಿಯೊಳಗೆ ಹೋಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ತೆಗೆದುಕೊಳ್ತಾವ. ಆಮೇಲೆ ಈ ಹಂತದಲ್ಲಿ ಎಲೆಗಳ ಸಂಖ್ಯೆ ಹೆಚ್ಚಾಗ್ತಾವ, ಅವು ಚೆನ್ನಾಗಿ ಆವರಿಸ್ಕೊಂಡು ಬೆಳೆದು ಆಹಾರ ತಯಾರು ಮಾಡಿ ಕಬ್ಬನ್ನ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾವ. ಮಗು ಹಂತನಾಗ 8-12 ತಿಂಗಳಿಗೆ ನೀರು ಹೆಚ್ಚಿಗೆ ಕೊಡೋದು ಬೇಕಾಗಿಲ್ಲ, 15 ದಿವಸಕ್ಕೊಮ್ಮೆ ನೀರು ಹಾಯಿಸಿದ್ರು ನಡೀತದೆ. ಇನ್ನ ಈ ನೀರಾವರಿ ಒಳಗೆ ಬಹಳಷ್ಟು ಪದ್ಧತಿ ಇದಾವ ಸರ್. ಹನಿ ನೀರಾವರಿ ಅಂತ ಹೇಳ್ತಿರ್ತೀವಿ, ಸಂಶೋಧನೆ ಪ್ರಕಾರ ಈ ಸರ್ಫೇಸ್ ಇರಿಗೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ಬೈ ಸಬ್ ಸರ್ಫೇಸ್ ಅಲ್ಲ, ಭೂಮಿ ಒಳಗೆ ಹಾಕೋದಲ್ಲ, ಭೂಮಿಯ ಮೇಲ್ಮೈನೇ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಅದು ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೀರು ಆಗುವ ಪ್ರಮಾಣದ ಮೇಲೆ ನಾವು ನೀರನ್ನು ಬಿಡುವುದು ಹೇಳ್ತೀವಿ. ನೀವು ಎಂದ ಕಬ್ಬು ನಾಟಿ ಮಾಡ್ತೀರಿ, ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ 4 ಲೀಟರ್ ಪರ್ 1 ಮೀಟರ್ ಇತ್ತಂದ್ರೆ ಪ್ರತಿ ದಿನ ಮೊದಲು 3 ತಿಂಗಳು 2 ತಾಸು ಡ್ರಿಪ್ ನಿಂದ ಬಿಡಬೇಕು, 3-10 ತಿಂಗಳ ಅವಧಿ ಒಳಗೆ 3 ತಾಸು ಬಿಡಬೇಕು. ಕೊನೆಗೆ ನೀರನ್ನ ಡ್ರಿಪ್ ಮುಖಾಂತರ ಬಿಡುವಕ್ಕಿಂತ ಒಂದು ಪೈಪ್ ಎಲ್ಲ ತೆಗೆದು ಆ ನೀರು ಹಾಕಿದ್ರು ನಡೀತದೆ. ಯಾಕಂದ್ರೆ ಪೈಪ್ ಹಂಗ ಬಿತ್ತು ಅಂದ್ರೆ ಅದು ಕಬ್ಬಿಗೆ ಸುತ್ತಕೋತದೆ. ಇದನ್ನ ನೀರಿನ ನಿರ್ವಹಣೆ ಮಾಡಬಹುದು ಸರ್. ಹೌದ್ರಿ, ಇನ್ನ ಬರ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ ಸರ್? ಕಬ್ಬಿಗೆ ಬಹಳಷ್ಟು ಉತ್ತರ ಕರ್ನಾಟಕದಲ್ಲಿ 40-45% ಬರ ಮತ್ತು ಕ್ಷಾರ ಈ ಸೌಳು ಭೂಮಿಯಾಗ ಕಬ್ಬು ಬೆಳೆಯೋದ್ರಿಂದ ಇಳುವರಿ ಕಡಿಮೆ ಅದಾವ. ಅಂದ್ರೆ ನೀರಿನ ಕೊರತೆ ಆಗ್ತದೆ ಸರ್ ಇವರಿಗೆ. ಅದಕ್ಕೆ ಇವರು ರೈತರಿಗೆ ಏನಂದ್ರೆ ಈ ಬರ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ಜನವರಿ ನಂತರದ ದಿನಗಳಲ್ಲಿ ಸ್ವಲ್ಪ ಕೊಳವೆ ಬಾವಿ ಕೆರೆ ಹೊಂಡ ಇಂತಾವ್ ಇದ್ದಂದ್ರೆ ಪೂರಕ ನೀರಾವರಿ ಸೌಕರ್ಯ ಮಾಡ್ಕೋಬೇಕು. 25 ಗ್ರಾಂ ಪೊಟ್ಯಾಸಿಯಂ ಕ್ಲೋರೈಡ್ ಅಥವಾ 25 ಗ್ರಾಂ ಯೂರಿಯಾ ಮಿಶ್ರಣವನ್ನ ಸ್ಪ್ರೇಯರ್ ಮೂಲಕ ಎಲೆಗಳಿಗೆ ಸಿಂಪರಣೆ ಮಾಡುವುದು ಬಹಳ ಅವಶ್ಯ. ನೀರನ್ನೇ ಕೊರತೆ ಏನಾದ್ರು ಅನಿಸಿದ್ರಂದ್ರೆ 1 ತಿಂಗಳು ಮೊದಲು 1 ಎಕರೆಗೆ 50 ಕೆಜಿ ಸಿರೋಟ ಪೊಟ್ಯಾಷ್ ಕೊಟ್ರೆ ಇದರಿಂದ ನೀರಿನ ಅಭಾವ ತಡ್ಕೊಳ್ಳುವಂತ ಶಕ್ತಿ ಬೆಳೆಗಳಿಗೆ ಕೊಡ್ತದೆ. ಆಮೇಲೆ ನೀರು ಕಡಿಮೆ ಇದ್ದು ಅಂದ್ರೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ರೆ ನೀವು ಬಹಳಷ್ಟು ಉತ್ತಮ. ಆಮೇಲೆ 1 ಸಾಲು ಬಿಟ್ಟು 1 ಸಾಲು ನೀರು ಹಾಯಿಸಿದ್ರು ಸಹ 25% ನೀರಿನ ಉಳಿತಾಯ ನಾವು ಮಾಡಬಹುದು. ಇನ್ನು ಕಬ್ಬಿನಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ ಸರ್? ಕಳೆಗಳು ಬೆಳೆಗಳ ಜೊತೆಗೆ ಸ್ಪರ್ಧಿಸಿ ನೀರು ಮತ್ತು ಆಹಾರವನ್ನ ಹೀರ್ಕೊಳ್ಳುವಂತ ಶಕ್ತಿ ಹೊಂದ್ಯಾವ. ಅದಕ್ಕೆ ಬಹಳಷ್ಟು ಕ್ರಮಗಳು ಅದಾವ. ಆಳವಾದ ಉಳುಮೆ, ಕಾಲ್ಗೆ ಮಾಡೋದು, ಎಡಿ ಹೊಡಿಯೋದು, ಕುಂಟಿ ಹಾಯಿಸೋದು, ಕೈಯಿಂದ ಕಳೆ ತೆಗೆಯೋದು, ರೌದಿ ಒದಿಕೆ ಒಂದು ಮಾಡ್ಲಿಕ್ಕೆ ಇಲ್ಲಿ ಅನುಕೂಲ ಅದ ಬೇರೆ ಬೆಳೆಗಳನ್ನ ಬಿಟ್ಟಾಗ. ಈಗ ಕಬ್ಬಿನಲ್ಲಿ ಸರ್ 150 ದಿವಸ 180 ದಿವಸ ಆದಾಗ ಕೆಳಗಿನ ಎಲ್ಲಿ ಒಣಗ್ತಾವ. ಅವುಗಳನ್ನ ಕಿತ್ತಿ ಅಲ್ಲೇ ಸಾಲಿನಲ್ಲಿ ಹಾಕಿದಾಗ ನಿಮಗೆ ಕಳೆಗಳ ಸಮಸ್ಯೆನೂ ಕಡಿಮೆ ಆಗ್ತದೆ, ನೀರು ಆವಿಯಾಗಿ ಹೋಗುದು ಕಡಿಮೆ ಆಗ್ತದೆ. ಮುಂದೆ ನಿಮಗೆ ಕುಳೆ ಕಬ್ಬು ಬಂದಾಗ ಈ ರೌದಿಯ ನಿರ್ವಹಣೆ ಮಾಡೋದು ಬಹಳ ಈಸಿ ಆಗ್ತದೆ. ಅಂದ್ರೆ ನಿಮ್ಗೆ 1 ಎಕರೆಗೆ 8-10 ಟನ್ ರೌದಿ ಬರ್ತದೆ ಅಂತೀವಿ ನಾವು ನಾಟಿ ಕಬ್ಬಿನಿಂದ. ಈ ರೌದಿ ತೆಳಗಿನ ಎಲ್ಲಿ ಹರದ ಅಲ್ಲೇ ಒಗದ್ರಂದ್ರೆ ಸಾಲಗಳ ಮಧ್ಯೆ ನಿಮಗೆ ಬಹಳಷ್ಟು ರೌದಿಯಿಂದ ಆಹಾರನೂ ಉತ್ಪಾದನೆ ಆಗ್ತದೆ. ಇನ್ನು ರಾಸಾಯನಿಕ ಕಳೆಗಳನ್ನ ನಿರ್ವಹಣೆಗೆ ತೆಗೆದುಕೊಂಡಾಗ ಉದಯ ಪೂರ್ವ ಕಳೆನಾಶಕ ಅಂದ್ರೆ ನಾಟಿ ಮಾಡಿದ 3-5 ದಿನದಾಗ ನಾವು ಸಿಂಪರಣೆ ಮಾಡುವ ಬಹಳಷ್ಟು ಕಳೆನಾಶಕಗಳದಾವ. ಈ ಪ್ರಚಲಿತ ಆಗಿದ್ದು ಅಂದ್ರೆ ಮೆಟ್ರಿಬ್ಯೂಜಿನ್ ಅಂತ ಹೇಳಿ ಒಂದು ಸಿಗ್ತದೆ, 70% WP 1.5-2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಪ್ರತಿ ಎಕರೆಗೆ 200 ಲೀಟರ್ ನೀರನ್ನ ಬಳಕೆ ಮಾಡಬೇಕು. ಇದನ್ನ ಉದಯ ಪೂರ್ವ ಕಳೆನಾಶಕವಾಗಿಯೂ ಬಳಸಬಹುದು, ಉದಯೋತ್ತರ ಕಳೆನಾಶಕವಾಗಿ ಬಳಸಬಹುದು. ಉದಯೋತ್ತರ ಆದಾಗ ಕಳೆಗಳು 4-5 ಎಲೆಗಳಿದ್ದಾಗ ಸೇಮ್ ನಾ ಏನ್ ಡೋಸ್ ಹೇಳಿದೆ ಅದನ್ನೇ ಡೋಸ್ ಹಾಕಿ ಪಡಿಬಹುದು. ಇನ್ನು ಪೆಂಡಿ ಮಿಥ್ಯಾಲಿನ್ ಅಂತ ಹೇಳ್ತಿ, ಇದು ಬಹಳ ಉತ್ತಮವಾದಂತ ಕಳೆನಾಶಕ. ಇದರಲ್ಲಿ ಅಂತರ ಬೆಳೆಯಾಗಿ ನೀವು ಕಡ್ಲಿ ಹಾಕಿದ್ರಿ, ಗೋಧಿ ಹಾಕಿದ್ರಿ, ಮತ್ತೆ ಯಾವ್ದಾದ್ರು ಬದನೆಕಾಯಿ, ಟೊಮ್ಯಾಟೊ ಅಂತರ ಬೆಳೆಯಾಗಿ ತೆಗೆದುಕೊಂಡಾಗ ಈ ಪೆಂಡಿ ಮಿಥ್ಯಾಲಿನ್ ಬಳಕೆ ಮಾಡುದು. ಉಳ್ಳಾಗಡ್ಡಿ ಮಾಡಿದ್ರು ಪೆಂಡಿ ಮಿಥ್ಯಾಲಿನ್ ಬಳಕೆ ಮಾಡುದು, ಕಬ್ಬಿಗೂ ಏನು ಆಗೋದಿಲ್ಲ, ನೀವು ಅಂತರ ಬೆಳೆಗಳಿಗೂ ಏನು ಆಗೋದಿಲ್ಲ. ಪ್ರತಿ ಲೀಟರ್ ನೀರಿಗೆ 4 ಮಿಲಿ ಉದಯ ಪೂರ್ವ ಕಳೆನಾಶಕ ಇದನ್ನು ಉಪಯೋಗ ಮಾಡಬಹುದು. ಬೆಳೆ ಮತ್ತು ಕಳೆಗಳು ಬಂದಾಗ 2-4-DI ಸೋಡಿಯಂ ಲವಣ ಅಂತ ಐತಿ, ಅದು ಬಹಳ ಉತ್ತಮವಾದಂತಹ ಕಳೆನಾಶಕ. ಅಗಲೆ ಎಲೆ ಕಳೆಗಳನ್ನ ಕಂಟ್ರೋಲ್ ಮಾಡ್ತದೆ. 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಇದನ್ನ ಬಳಕೆ ಮಾಡಬಹುದು. ಇಲ್ಲ ಅಂದ್ರೆ ಈಗ ಬಹಳಷ್ಟು ಹೊಸ ಹೊಸ ಕಳೆನಾಶಕಗಳು ಬಂದವು. ಜೇಕ ಈಗ ಬಹಳಷ್ಟು ಕಾಡುವಂತ ಒಂದು ಕಳೆ ಹೆಲೋ ಸಲ್ಫಿರಾನ್ ಮಿಥೈಲ್ ಅಂತ, 36 ಗ್ರಾಂ ಪ್ರತಿ ಎಕರೆಗೆ. ಅದನ್ನ ತೆಗೆದುಕೊಂಡು ಬಂದು ಒಂದು ಟ್ಯಾಂಕ್ 200 ಲೀಟರ್ ನೀರಿನಲ್ಲಿ ಹಾಕಿ 250 ಗ್ರಾಂ ಮೆಟ್ರಿಬ್ಯೂಷನ್ ಅಥವಾ ಟ್ಯಾಂಕ್ ಮಿಕ್ಸ್ ಮಾಡಿ ಹೊಡೆದ್ರೆ ಜೇಬನು ಕಂಟ್ರೋಲ್ ಆಗ್ತದೆ, ಅಗಲ ಎಲೆಯ ಕಳೆಗಳು ಕಂಟ್ರೋಲ್ ಆಗ್ತದೆ. ಇದನ್ನ ಯಾವಾಗ ಸಿಂಪರಣೆ ಮಾಡಬೇಕು, ಬೆಳೆ ಹುಟ್ಟಿದ ನಂತರ ಕಳೆಗಳು 2 ಅಥವಾ 3 ಎಲೆಗಳ ಹಂತದಲ್ಲಿ ಇದ್ದಾಗ. ಈ ರೀತಿ ನಾವು ಸಮಗ್ರ ಹತೋಟಿ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ಇಳುವರಿ ಪಡಿಬಹುದು ಸರ್. ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ತೀರಿ ಸರ್? ಈಗ ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣಾ ಕ್ರಮಗಳಲ್ಲಿ ಸಾಗುವಳಿ ಕ್ರಮಗಳನ್ನು ಅದಾವ, ಯಾಂತ್ರಿಕ ಕ್ರಮಗಳು ಅದಾವ, ಆಮೇಲೆ ರಾಸಾಯನಿಕ ಕ್ರಮಗಳನ್ನು ಅದಾವ, ಜೈವಿಕ ಕ್ರಮಗಳನ್ನು ಅದಾವ. ಕಬ್ಬಿನಲ್ಲಿ ಬಹಳಷ್ಟು ರೋಗ ಕೀಟದ ಬಾಧೆ ಇತ್ತೀಚಲಾಗಿ ಬರ್ಲಿಕ್ಕೆ, ಆದ್ರೂ ಸಹ ನಾವು ನಿಷ್ಕಾಳಜಿ ವಹಿಸುವಂಗಿಲ್ಲ. ಹೆಚ್ಚಿನ ಇಳುವರಿ ಪಡಲಿಕ್ಕೆ ನಾವು ಕೀಟ ರೋಗ ನಿರ್ವಹಣೆ ಕ್ರಮಗಳು ಮಾಡಬೇಕಾಗ್ತದೆ. ಮಾಗಿ ಉಳುಮೆ ಮಾಡುವುದು, ಕೀಟರಹಿತ ರೋಗರಹಿತ ಬೀಜ ತುಂಡಗಳನ್ನ ಬಳಕೆ ಮಾಡುವುದು, ಬೀಜೋಪಚಾರ ಮಾಡುವುದು, ಸೂಕ್ತ ಸಮಯದಲ್ಲಿ ನಾಟಿ ಮಾಡುವುದು, ಆಮೇಲೆ 45 ದಿವಸ ಆದ್ಮೇಲೆ ಗರಿ ಸೋಗೆ ಮುಚ್ಚುವಂಗ ಮಣ್ಣು ಇರಿಸುದು, ಬೆಳೆ ಪರಿವರ್ತನೆ ಮಾಡುವುದು, ಅಂತರ ಬೆಳೆಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಬೆಳೆ ಬೆಳೆಯುವುದು, ಸಮರ್ಪಕವಾದಂತ ಗೊಬ್ಬರ ನೀರಿನ ನಿರ್ವಹಣೆ ಮಾಡುದು, ಅಗಲ ಸಾಲಿನಲ್ಲಿ ನಾಟಿ ಮಾಡುವುದು. ಮಾರ್ಚ್ ತಿಂಗಳಾಗ ಈ ಗೊನ್ನೆ ಹುಳದ ಬಾಧೆ ಬಹಳ ಇತ್ತು ಇದು ಬೆಳಗಾವಿ ಜಿಲ್ಲೆಯಲ್ಲಿ, ಕೆಲವೊಂದು ಪ್ರದೇಶ ಬಾಗಲಕೋಟೆನಲ್ಲಿ. ಇಲ್ಲಿ ಇವುಗಳನ್ನ ಆರಿಸಿ ತೆಗೆದು ಬಹಳ ಉತ್ತಮ. ಇನ್ನು ಗೆದ್ದಲ ಹುಳುವಿನ ಹುತ್ತುವನ್ನ ಪತ್ತೆ ಹಚ್ಚಿ ರಾಣಿ ಹುಳುವನ್ನ ಸಾಯಿಸುವುದು, ರೋಗ ಪೀಡಿತ ಪೊದೆಗಳನ್ನ ತೆಗೆದು ನಾಶ ಮಾಡುದು, ಆಮೇಲೆ 5 ತಿಂಗಳ ಮೇಲ್ಪಟ್ಟ ಬೆಳೆಯಲ್ಲಿ ಕಾಲಕಾಲಕ್ಕೆ ಒಣಗಿದ ಗರಿಗಳನ್ನ ತೆಗೆದು ಹಾಕುದು, ಇವುಗಳನ್ನ ಮಾಡಬಹುದು. ಇನ್ನು ಜೈವಿಕ ಕ್ರಮಗಳಂದ್ರೆ ಟ್ರೈಕೋಗ್ರಾಮ ತತ್ತಿ ಪರತಂತ್ರ ಜೀವಿ ಇದನ್ನ ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವುದು. ಇದು ಎದಕ್ಕಂದ್ರೆ ಸಸಿ ಸುಳಿ ಕೊರಕ, ಗಣಿಕೆ ಕೊರಕ ಮತ್ತು ತುದಿ ಸುಳಿ ಕೊರಕಕ್ಕೆ ಬಹಳಷ್ಟು ಉತ್ತಮವಾದಂತ ಕ್ರಮ. ಇನ್ನ ಎಪಿರ್ಕೇನಿಯ ಬಾಹ್ಯ ಪರತಂತ್ರ ಜೀವಿ ಕೋಶ ಪ್ರತಿ ಹೆಕ್ಟರ್ಗೆ 8-10,000 ಅಥವಾ 8-10 ಲಕ್ಷ ತತ್ತಿಗಳನ್ನ ಪ್ರತಿ ಹೆಕ್ಟರ್ಗೆ ಬಿಡುಗಡೆ ಮಾಡುವುದು. ಇನ್ನು ಗೊನ್ನೆ ಹುಳುವಿನ ಬಾಧೆಗೆ ಮೆಟ್ರೈಜಿಯಂ ಅಂತೇಳಿ ಒಂದು ಸಿಲಿಂಡರ್ ಸಿಗ್ತದೆ, ಅದು ಪ್ರತಿ ಎಕರೆಗೆ ನಾವು 10 ಕೆಜಿ ನಾಟಿ ಮಾಡುವಾಗ, 5 ಕೆಜಿ ಮಣ್ಣು ಇರಿಸುವಾಗ, 5 ಕೆಜಿ ಇವುಗಳನ್ನ ಉಪಯೋಗ ಮಾಡುವುದು. ಬಿಳಿ ಹುಣ್ಣಿನ ಏನೇನ ಬಾಧೆ ಏನಾದ್ರೂ ಬಹಳ ಬಂದಿತ್ತಂದ್ರೆ ಡೈಫಾ ಮತ್ತು ಮೈಕ್ರೋಮಾಸ್ ಉಪಯೋಗ ಮಾಡಬೇಕು. ಇನ್ನ ಕೀಟ ರೋಗ ನಿರೋಧಕ ಬಾಧೆ ತಡೆದುಕೊಳ್ಳುವಂತ ತಳಿಗಳನ್ನ ಸ್ವಲ್ಪ ಬಳಸುವುದು ಉತ್ತಮ. ಇನ್ನು ರಾಸಾಯನಿಕ ಕ್ರಮಗಳನ್ನು ತೆಗೆದುಕೊಂಡಾಗ ಸರ್, ಇದರಲ್ಲಿ ಒಣ್ಣೆ ಹುಳುವಿನ ಬಾಧೆಗೆ ಈ ಪ್ರತಿ ಎಕರೆಗೆ ಒಂದು 100 ಗ್ರಾಂ ಲೆಸೆಂಟಾ ATWG ಇದನ್ನ 5 ಗ್ರಾಂ ಪ್ರತಿ 15 ಲೀಟರ್ ನೀರಿಗೆ ಮಿಶ್ರ ಮಾಡಿಕೊಂಡು ಸಾಲಿಗೆ ಉಣಿಸಬಹುದು. ಆಮೇಲೆ ನಾಟಿ ಮಾಡುವಾಗ ಕಬ್ಬಿನ ತುಂಡುಗಳನ್ನ ನಾ ಹೇಳಿದ್ನೆಲ್ಲ ಬೀಜೋಪಚಾರ ಮಾಡಬೇಕು. ಇನ್ನು ಕಬ್ಬಿನಲ್ಲಿ ಸಮಗ್ರ ಬೆಳೆ ನಿರ್ವಹಣೆಯಿಂದ ಎಷ್ಟರ ಮಟ್ಟಿಗೆ ಇಳುವರಿ ಪಡಿಬಹುದಂತ್ರಿ? ಕಬ್ಬಿನ ತಳಿಗಳ ಅನುಗುಣವಾಗಿ ಇಳುವರಿ ಬರ್ತದೆ ಸರ್. ಯಾಕಂದ್ರೆ ಅಲ್ಪಾವಧಿ ಇಳುವರಿ ಕಡಿಮೆ ಇರ್ತದೆ, ಮಧ್ಯಮಾವಧಿ ಹೆಚ್ಚಿನ ಇಳುವರಿ ಪಡಿಬಹುದು, ದೀರ್ಘಾವಧಿ ಇನ್ನೂ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಆಮೇಲೆ ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡ್ರೆ ಪ್ರತಿ ಎಕರೆಗೆ ಸರಾಸರಿ 50-60 ಟನ್ ಅಥವಾ 70 ಟನ್ ತನ ಇಳುವರಿ ಪಡಿಬಹುದು. ಮೊದಲು ಮಣ್ಣು ಪರೀಕ್ಷೆ, ಮಣ್ಣು ಫಲವತ್ತತೆ, ಉತ್ತಮ ತಳಿ ಆಯ್ಕೆ, ಕಬ್ಬಿನ ತುಂಡದ ಆಯ್ಕೆ ಅಂದ್ರೆ ಬೀಜದ ಆಯ್ಕೆ, ಬೀಜೋಪಚಾರ, ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ, ಕಳೆ ನಿರ್ವಹಣೆ, ಎಲ್ಲ ಈ ಸಾಗುವಳಿ ಕ್ರಮಗಳನ್ನ ಸಮಗ್ರವಾಗಿ ಮಾಡಿದಾಗ ಒಳ್ಳೆಯದು. ಡಾಕ್ಟರ್ ಎಸ್ ಎಸ್ ನೂಲಿ ಅವರೇ, ತಾವು ಇಲ್ಲಿವರೆಗೆ ಕಬ್ಬಿನ ಆಧುನಿಕ ಬೇಸಾಯ ತಂತ್ರಜ್ಞಾನಗಳು ಏನೇನದಾವ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಬ್ಬಿನ ಆಧುನಿಕ ಬೇಸಾಯ ತಂತ್ರಜ್ಞಾನಗಳು ಈ ಕುರಿತು ಡಾಕ್ಟರ್ ಎಸ್ ಎಸ್ ನೂಲಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಈಗ ಗೀಗಿ ಪದಗಳನ್ನ ಹಾಡುತ್ತಾರೆ ಬೆಟ್ಟದೂರಿನ ಯಲ್ಲಪ್ಪ, ಸಿದ್ದಪ್ಪ, ತಿರ್ಲುಕಪ್ಪ ಹಾಗೂ ಸಂಗಡಿಗರು. ಪದಗಳನ್ನು ಕೇಳುತ್ತಿರುವಿರಿ. ಹೆಗಲ ಕೊಟ್ಟಿದ್ದ ನಗಕೋ